ಬೇಡ ಅಂತಂತ ಹೇಳಿದ್ರೆ ಆಮೇಲೆ ತೆಗ್ದಾಕ್ಬಿಟ್ಟು ಬೇಡ ಅಂತ. ಮತ್ತೆ ಮುಂದೆ ಏನು ಯೋಜನೆ ಇದೆ, ಇದೇ ಒಂದು ಇರ್ತಕ್ಕಂತ ಜಮೀನಿನಲ್ಲಿ ಮತ್ತೆ ಹೊಸ ಬೆಳೆಗಳು ಆಗ್ಲಿ, ಆಮೇಲೆ ಇನ್ನೂ ಹೊಸ ಒಂದು ತೋಟ ಮಾಡಕ್ ನೀರೇನಾದ್ರು ಸಿಕ್ಕದ್ರೆ ತೋಟ ಮಾಡ್ಬೇಕು ಅಂತಾರೆ. ಈಗ ಸದ್ಯ ನೀರು ಸೇರ ಸಾಕಾಗ್ತಾ ಇಲ್ಲ, ಸಾಕಾಗ್ತಿಲ್ಲ ಅಲ್ಲಿ ಜಮೀನ್ ತುಂಬಾ ಇದಲ್ಲ, ಹೀರ್ಕಣತೆ ನೀರ್ ಎಷ್ಟಿದ್ದು ಸಕಾಲಕ್ಕೆ ಇದ್ದದೇನ್ ಚಾನಲ್ ಇಂದು ಯಾವ್ದಿಲ್ಲ, ಸ್ವಂತದ್ದೇ ನಮ್ದು ಮಾಡ್ಕೋಬೇಕು. ಹಳ್ಳದ್ದು ಯಾವ್ದಿಲ್ಲ, ಏನ್ ಮಾಡಿದ್ರು ಬೋರ್ ನೀರಿನ ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ಬೇಕು. 9 ಬೋರ್ ಕಳ್ಸಿದ್ರಲ್ಲಿ ನೀರು ಹೋಗೇ ಬಿಟ್ಟಿದ್ ನೀರೇ ಇಲ್ಲ, ಈಗ ಒಂದಲ್ಲಿ ಒಂದು ಇನ್ನೊಂದ್ರಲ್ಲಿ 1 inch 1 inch. ಮತ್ತೆ ಇದಕ್ಕೆ ಯಾವ ರೀತಿ ಅದು ನಾವ್ ಏನ್ ಹೇಳ್ತೀವಿ, ಪಕ್ಕದ ಬೇರೆದಿಂದ ತಗೊಂತೀವಿ ನೀರು. ಕೊಡ್ತಾರ ಅವ್ರು ಹೆಂಗೆ ಇದು, ಅದು ಅವ್ರಿಗೆ ಹಣ ಕೊಡ್ತೀರಾ ಅಥವಾ ಹೇಗೆ ಅದು? ಒಂದ್ ಗಂಟೆಗೆ ಇಷ್ಟು ಅಂತ ಹಣ, ಅದು ಅಷ್ಟೇ, ಅದೇ ತರ ತಗೊಳ್ಳೋದು. ಓಕೆ ಓಕೆ ಓಕೆ. ಅಂದ್ರೆ ಒಂದ್ ಗಂಟೆ ನೀರ್ ಕೊಟ್ರೆ ಇಷ್ಟು ಅಂತ ಇಷ್ಟು ಅಂತ ಇದ್ ಮಾಡ್ತಾರೆ. ಈಗ ತುಂತುರು ಹನಿ ನೀರಾವರಿ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದ್ದೀರಾ? ಹೊಂಡ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ, ಕೃಷಿ ಹೊಂಡ, ಕೃಷಿ ಹೊಂಡದ್ದು ಶೇಖರಣೆ ಶೇಖರಣೆ ಮಾಡೋದು, ಅದ್ ಮಾಡ್ಬೇಕು ಅಂತಿದ್ದಾರೆ. ಇನ್ನು ಮಾಡಿದ್ರೆ ಅದ್ರ ಜೊತೆಗೆ ಈಗ ಡ್ರಿಪ್ ಅಂತೀವಿ ನೋಡಿ, ಡ್ರಿಪ್ ಇರಿಗೇಷನ್, ತುಂತುರು ಹನಿ ನೀರಾವರಿ, ಅದಿನ್ನು ಮಾಡಿಲ್ಲ. ಅಂದ್ರೆ ಪೈಪ್ ಇಂದ ಸಣ್ಣ ಸಣ್ಣ ಸಣ್ಣಗೆ ಸಣ್ಣ ಸಣ್ಣ ಬರುತ್ತೆ ನೋಡಿ. ಅದು ಟೊಮೆಟೊ ಇದಕ್ಕೆಲ್ಲ ಮಾಡಿದ್ವಿ, ಅದು ಸ್ವಲ್ಪ ಮಾಡ್ಬೇಕು, ಜಾಸ್ತಿ ಆಗದೇ ಇಲ್ಲ, ನೀರು ಸಕ್ಕಲ್ಲ. ಇಲ್ಲ ಅಡಿಕೆ ಈಗ ಎಕರೆ ಗಟ್ಲೆ ಮಾಡ್ಬೇಕು. ನಾವ್ ಈಗ ತರ್ಕಾರಿಗೆಲ್ಲ ಟೊಮೆಟೊಗೆ ಡ್ರಿಪ್ ಅನ್ನಿ ಮಾಡ್ಲೇಬೇಕಲ್ಲ, ಮಾಡಿದ್ವಿ. ಮಾಡಿದೀರಾ ಟೊಮೆಟೊ? ಮತ್ತೆ ತೆಗ್ದಾಕಿದೀರಾ? ಈಗ ತೆಗ್ದಾಕಿದ್ವಿ. ಆಮೇಲೆ ಈಗ ಹುಣ್ಸೆ ಕೂಡ ಅಂತ ಹೇಳಿದ್ರಿ, ಹುಣ್ಸೆ ಎಷ್ಟು ಗಿಡಗಳು ಬೆಳೆದಿದ್ರೆ? ಹುಣ್ಸೆ 4-5 ಗಿಡ ಹಾಕಿದ್ರೆ ನಾಟಿದೆಯ ಮನೆ ಗಿಡ ಸೊಸಿ ಹಂಗೆ ಹುಟ್ಟಿರೋ ಮನೆ ಅಂದ್ರೆ ನಾವು ತಿಂದು ಬಿಸಾಕಿರ್ತೀವಲ್ಲ ಅದು ಹುಟ್ಟಿರೋದು, ಅದನ್ನ ಒಯ್ದು ಹಾಕಿದಿರಿ. ಈಗ ಫಸಲು ಕೊಡ್ತೈತಾ? ಫಸ್ಟ್ ಕೊಡ್ತೈತಿ. ಎಷ್ಟು ವರ್ಷದಿದೆ ಈಗ? ಈಗ ನಾವು ಮದುವೆ ತೆಗಿಂದನೂ ಇದೆ. ಹಂಗಂದ್ರೆ ಒಳ್ಳೆ. ಈ ಬಾರಿ ಮರಗಳೇ ಆಗಿದೆ ಅಲ್ಲ, ಈ ಬಾರಿ ತುಂಬಾ ರೇಟ್ ಇದೆಯಲ್ಲ? ರೇಟ್ ಇದೆ, 100 ಇದೆ. ಮತ್ತೆ ಇದು ಕಟಾವ್ ಮಾಡಿದ್ರೆ ಈ ಬಾರಿ? ಈ ಸರಿ 2 ವರ್ಷಕ್ಕೊಂದ್ಸಲ ಬಿಡುತ್ತೆ. 2 ವರ್ಷಕ್ಕೊಂದ್ಸಲ? ಒಂದ್ ವರ್ಷ ಬಿಟ್ಟು ಇನ್ನೊಂದ್ ವರ್ಷ ಬಿಡಲ್ಲ. ಇದ್ರ ಜೊತೆಗೆ ಈಗ ಮಾವು, ಪೇರ್ಲೆ, ಚಿಕ್ಕು ಅದು ಏನು ಹಾಕಿಲ್ಲ. ಅದೇ ಮಾಡು, ನಮ್ಮನೆಯವರು ಮಾಡ್ಬೇಕು ಅಂತಿದ್ರೆ ಅವ್ರು ಏನು ಇನ್ನು ಮಾಡಿಲ್ಲ, ಎಲ್ಲ ತರಕಾರಿ ಎಲ್ಲ ಇದಾಗ್ತಿದೆಯಲ್ಲ ಅಂದ್ರೆ ತರಕಾರಿ ಇದ್ ಮಾಡ್ತಾ ಇದಾರ ಅವ್ರು. ಅಲ್ಲೇ ಹತ್ರ ಆಗುತ್ತೆ ನಮ್ಗೆ ಮಾರ್ಕೆಟ್ ಎಲ್ಲ, ಎಪಿಎಂಸಿಗೆಲ್ಲ ಅಲ್ಲೇ ತಗೊಂಡೋಗಿ ಹಾಕ್ತಾರೆ. ಎಪಿಎಂಸಿ ಹತ್ರ ಆಗ್ತದೆ. ಅದೇ ಮುಂದಕ್ಕೆ ಏನೋ ತೋಟ ಮಾಡ್ಬೇಕು ಅಂತಿದಾರೆ, ಅಡಿಕೆ ಸಸಿದೆಲ್ಲ. ನೀವು ಮತ್ತೆ ಯಜಮಾನರು ಸೇರಿ ಯೋಚನೆ ಮಾಡಿದ್ರೆ ಮಾಡ್ಬೇಕು ಅಂತಿದಾರೆ, ಮಾಡಿಲ್ಲ ಏನು ಮಾಡ್ಬೇಕು. ಈ ಬರೋ ಒಂದು ಬೋರ್ ನೋಡ್ಕೊಂಡು ಮಳೆಗಾಲ ನೀರಿನ ಅನುಕೂಲ ನೋಡ್ಕೊಂಡು ಮಾಡೋದ ಅಂತಿದಾರೆ. ನೀರಿನ ಅನುಕೂಲ ನೋಡ್ಕೊಂಡು ಮಾಡ್ಬೇಕಂತ ಇದ್ದೀರಾ? ಇದ್ರ ಜೊತೆಗೆ ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಎಪಿಎಂಸಿ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ನೀವೇ ಸ್ವಂತ ಯಾಕೆ ಮಾರಾಟ ಮಾಡಬಹುದು? ಪಟ್ಟಣಕ್ಕೆ ಹತ್ರ ಇದ್ದೀರಾ, ನಿಮ್ಮದೇ ಆದ ಒಂದು ಹತ್ರ ಇದ್ದು ತಗೊಂಡೋದ್ವಿ ಎಲ್ಲ ಆಗ್ಲೇ ಇಲ್ಲ ಮಾರ್ಕೆಟ್ ಅಲ್ಲಿ. ಬುಧವಾರ ಸಂತೆ ಹಾಕಿದ್ವಿ ಚಿಕ್ಕಮಂಗ್ಳೂರಲ್ಲಿ, ಚಿಕ್ಕಮಂಗ್ಳೂರಲ್ಲಿ ಸಂತೆ ಎಲ್ಲ ಹಾಕಿದ್ವಿ, ಸಂತೆಗೆ ಹೋಗಿ ಕುತ್ಕೊಂಡ್ವಿ, ಮಾಡಿದ್ವಿ, ಮತ್ತೆ ಕೈ ಬಿಟ್ಟು ಇಲ್ಲೇ ಇದ್ದ. ಯಾಕೆ ಸಂತೆಯಲ್ಲಿ ಕುತ್ಕೊಂಡು ಡೈರೆಕ್ಟ್ ಆಗಿ ಅಂದ್ರೆ ನೀವೇ ನೇರವಾಗಿ ಮಾರಾಟ ಮಾಡೋದು ನಿಮಗೆ ಸರಿ ಅನ್ಸಲಿಲ್ವ? ಹೇಗೆ ಸರಿ ಅನ್ಸ್ತು? ಇಲ್ಲಿ ಜಮೀನ್ ಹತ್ರ ಹಾಳಾಗತ್ತಲ್ಲ, ಅಲ್ಲಿ ಹೋದ್ರೆ ಇಲ್ಲಿ ನೋಡೋದಿಲ್ಲ ಅಂತ ಇದಾಗುತ್ತೆ. ಆಮೇಲೆ ಅವರೇ ಕೈ ಎಲ್ಲ ನಮ್ಮ ಊರಿಗೆ ಬಂದು ತುಂಬಿಕೊಂಡು ಹೋಗ್ತಾರೆ ಅಲ್ಲಲ್ಲೇ, ಅಲ್ಲೇ ಗದ್ದೆ ತಾನೇ ಬರ್ತದೆ, ಒಂದು ಇದು ಮಾಡ್ಕೊಂಡಿದ್ದಾರೆ ಜಾಗ, ಅಲ್ಲಿಗೆ ಗಾಡಿ ಬಂದು ನಿಲ್ಸಿದ್ರೆ ಅವ್ರಿಗೆ ತಗೊಂಡು ಹೋಗ್ತಾರೆ ಮಾರ್ಕೆಟ್ ಸ್ವಂತ. ಒಟ್ಟಾರೆ ಎಷ್ಟು ಖರ್ಚು ಬರ್ತ ಅಂತ ಹೇಳ್ತೀರಿ ಈಗ ಇಷ್ಟು? ನೀವು 2 ಎಕರೆಯಲ್ಲಿ ಬೇರೆ ಬೇರೆ ವಿವಿಧ ಒಂದು ತರಕಾರಿಗಳು ಮುಂಗಾರಲ್ಲಿ ಬೆಳಿತೀರಾ, ಈ ಟೈಮಲ್ಲಿ ಬೆಳಿತೀರಾ, ನೀರಿನ ಒಂದು ಮುಂಗಾರಲ್ಲೆಲ್ಲ ಆಲೂಗಡ್ಡೆನೆ, ಆಲೂಗಡ್ಡೆ ಫುಲ್ ಎಲ್ಲ ಹಾಕ್ಬಿಡ್ತೀವಿ, ಅದ್ರೊಳಗೆ ಒಂದೊಂದು ಮದ್ ಮಧ್ಯಕ್ಕೆ ಬೀನ್ಸಿನ ಕಾಳು ಹಾಕ್ಬಿಡ್ತೀವಿ, ಬೀನ್ಸ್ ಅದ್ರೊಳಗೆ ಒಂದೊಂದು ಮಾರಾಟ ಮಾಡ್ಕೊಂಡಿದ್ದು ಕಾಳು, ಬೀನ್ಸಿನ ಕಾಳು ಬರುತ್ತಲ್ಲ ಅವು ಚಿಕ್ಕದಾಗ ಬರುತ್ತಲ್ಲ ಸೆಲೆಕ್ಷನ್ ಅಂತ, ಅದು ಇದಾಕಿ ಮಾಡ್ತೀವಿ ಅದ್ರೊಳಗೆ. ಆಮೇಲೆ ಬೇಕು ಅಂದಾಗ ಟೊಮೆಟೊ ಮೆಣಸಿನ ಗಿಡ ಅರ್ಧ ಕಾಲ್ ಎಕರೆ ಆತರ ಮಾಡ್ಕೊಂಡು ಟೊಮೆಟೊ ಎಲ್ಲ ಮಾಡ್ತೀವಿ. ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಿ ಒಟ್ಟಾರೆ? ಖರ್ಚು ಸ್ವಂತದ ಬೀಜ ಮಾಡ್ಕೊಂಡಿರ್ತೀರಲ್ಲ, ಸ್ವಂತ ಬೀಜ ಮಾಡ್ಕೊಂಡು ಆದ್ರೂ ಕೂಡ ಈಗ ಗೊಬ್ಬರ ಅದು ಎಲ್ಲ ಸೇರಿಸಿ ಒಟ್ಟಾರೆ ಒಂದು ಮಿನಿ ನೀವು ಒಂದು ಖರ್ಚು ಎಷ್ಟು ಬರುತ್ತೆ? ಆಗುತ್ತೆ ಒಂದು 10,000 ಕಾಳಿನ ಬಿಟ್ಟು, ಕಾಳಿನ ಬಿಟ್ಟು ಬಿಟ್ಟು ಬರುತ್ತೆ ಒಂದ್ 20,000-25,000 ಬರುತ್ತೆ ಆಗುತ್ತೆ ಖರ್ಚ. ಖರ್ಚು ಆಳಿಂದೆಲ್ಲ ಉಳಿಸ್ತೀವಿ ನಾವು, ನಾವೇ ಹೋಗಿ ಮಾಡ್ತೀವಿ ಎಲ್ಲ ಕೆಲಸ. ನಿಮ್ಮೂರಿಂದ ಈಗ ಪಟ್ಟಣಕ್ಕೆ ಹೋಗ್ತಕ್ಕಂತ ಒಂದು ಜನಸಂಖ್ಯೆ ಹೇಗಿದೆ, ಹೆಣ್ಣಾಗ್ಲಿ ಗಂಡಾಗ್ಲಿ ಅಂದ್ರೆ ಕೆಲಸ ಮಾಡಕ್ಕೆ? ಇಲ್ಲ, ಹೆಣ್ಣು ಮಾಡ್ತಾರೆ ಗಂಡು ಮಾಡ್ತಾರೆ, ಯಾರು ಏನ್ ಕಮ್ಮಿ ಬೇರೆ ಅಂದ್ರೆ ಬೆಂಗಳೂರು ಅಲ್ಲ ಚಿಕ್ಕಮಂಗ್ಳೂರು

ಇದು ನೀವು ಮೀಟಿಂಗ್ ಕುತ್ಕೊಳ್ಳೋದು ಅಂದ್ರೆ ಎಲ್ಲರೂ ಸೇರೋದು ಒಂದು ವಾರಕ್ಕೊಂದ್ಸಲ ಸೇರ್ತೀರಾ ಹೇಗೆ? ಇಲ್ಲ ಸರ್, ಮೊದ್ಲು ವಾರಕ್ಕೊಂದ್ಸಲ ಸೇರ್ತಾ ಇದ್ವಿ, ಈಗ ತಿಂಗಳಿಗೊಂದ್ಸಲ ಮಾಡ್ಕೊಂಡಿದ್ದಾರೆ. ಈಗ ಹೋದ್ನೇ ವರ್ಷದಿಂದ ತಿಂಗಳಿಗೊಂದ್ಸಲ ಮಾಡ್ಕೊಂಡಿದ್ದಾರೆ. 13 ಜನನು ಬರ್ತಾರೆ, ಸೈನ್ ಹಾಕ್ತಾರೆ. ಏನ್ ವಿಷಯ ಅಂತೆಲ್ಲ ನಾನು ಬರೀತೀನಿ, ಓದ್ ಹೇಳಿ ಟೀಚರ್ ಅಂತಾರೆ, ಓದ್ ಹೇಳ್ತೀನಿ. ಅವಾಗ ಎಲ್ಲರೂ ಚೆನ್ನಾಗಿ ಉಳಿತಾಯ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಅಭಿವೃದ್ಧಿ ಆಗಿದ್ದಾರೆ ಸರ್, ತುಂಬಾ ಅಭಿವೃದ್ಧಿ ಆಗಿದೆ ನಮ್ಮ ಬಾಳೆಮರದಲ್ಲಿ. ಶ್ರೀ ಬಸವೇಶ್ವರ ಶ್ರೀ ಶಕ್ತಿ ಸಂಘ ಅಂತ ತುಂಬಾ ಅಭಿವೃದ್ಧಿ ಹೊಂದಿದ ಸಂಘ. ಈಗ ನಿಮ್ಮೂರಿಗೆ ಮೂಲ ಸೌಕರ್ಯವಾಗಿ ರಸ್ತೆ ಹೆಂಗಿದೆ ಅಮ್ಮ? ರಸ್ತೆ ಐತಾ? ತುಂಬಾ ಚೆನ್ನಾಗಿ ರಸ್ತೆ ಮಾಡ್ಕೊಟ್ಟಿದ್ದಾರೆ ಸರ್, ಬಹಳ ಚೆನ್ನಾಗಿರ್ಲಿಲ್ಲ, ಈಗ ರಸ್ತೆ ಎಲ್ಲ ತುಂಬಾ ಚೆನ್ನಾಗಿದೆ. ಕುಡಿಯ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಸ್ಕೂಲ್ ಇದಾವ? ಸ್ಕೂಲ್ ಇದೆ ಸರ್, ಹೈಸ್ಕೂಲ್ ಇದೆ, ಚೆನ್ನಾಗಿ ಪಾಠ ಮಾಡ್ತಾರೆ. ಒಳ್ಳೆಯ ಏನ್ ಸಮಸ್ಯೆ ಇದೆ ಈಗ ನಿಮ್ ಊರಿಗೆ ಏನ್ ಬೇಕಂತ ಕೇಳ್ತೀರಿ ಈಗ ಸರ್? ಕೇಳೋದಾದ್ರೆ ಅದೇ ನಮಗೆ ಹೆಣ್ಮಕ್ಳಿಗೆ ಸಬ್ಸಿಡಿ ಲೋನ್ ಕೊಡ್ಬೇಕು, ಒಂದ್ ಸ್ವಲ್ಪ ಅವರಿಗೆ ಕೊಡುಗೆಯಾಗಿ ಏನಾರ ಒಂದು ಕೊಡ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೇನೆ. ಅಂದ್ರೆ ಎಲ್ಲಾದ್ರು ಮಾಡ್ಕೊಟ್ಟಿದ್ದಾರೆ. ಭದ್ರಾವತಿಗೆ ಎಷ್ಟಾಗುತ್ತೆ ನಿಮ್ಮೂರು? ಭದ್ರಾವತಿಗೆ 12 ಕಿಲೋಮೀಟರ್. 12 ಕಿಲೋಮೀಟರ್ ಹತ್ರ ಇದ್ದೀರಾ? ಹತ್ರ. ಏನಾದ್ರೂ ಈಗ ಅಂಗಡಿ ಮಾಡ್ಬೇಕಾದ್ರೆ ಅಥವಾ ಏನಾದ್ರು ದಿನಸಿ ವಸ್ತು ತಗೊಳ್ಬೇಕಾದ್ರೆ ಭದ್ರಾವತಿಗೆ ಬರ್ತೀರಾ ಅಥವಾ ಹೇಗೆ? ನಿಮ್ಮೂರಲ್ಲಿ ಸಿಗುತ್ತಾ? ನಮ್ಮೂರಲ್ಲೂ ಸಿಗುತ್ತೆ ಸರ್. ಜಾಸ್ತಿ ಸಾಮಾನ್ಯ ಹಬ್ಬ ಏನಾರ ಮಾಡಿದಾಗ ನಾವು ಹಿಂದಿನ ದಿವಸನೇ ಹೋಗುವ ಹಣ್ಣು ಏನೋ ನಮ್ಗೇನೇನ್ ತರಕಾರಿಗಳು ಅವೆಲ್ಲ ಬೇಕಾಗಿರೋದು ಸಾಮಾನುಗಳು ಖರೀದಿ ಮಾಡ್ಕೊಂಡು ತಗೊಂಡ್ಬರ್ತೀವಿ. ತಗೊಂಡ್ಬರ್ತೀರಾ? ಈಗ ಮತ್ತೆ ಈಗ ಕೃಷಿ ಕಡೆ ಬಂದ್ರೆ ಈಗ ಬೇಸಿಗೆಯಲ್ಲಿ ಏನ್ ಮಾಡ್ತಾ ಇದ್ದೀರಾ ಈಗ ತೋಟದಲ್ಲಿ ಕೆಲಸ? ಈಗ ಬೇಸಿಗೆಯಲ್ಲಿ ಬೆಂಡೆಕಾಯಿ ಗಿಡ ಹಾಕಿದೀವಿ, ಆಮೇಲೆ ಅದನ್ನೆಲ್ಲ ಕಳೆ ತೆಗೆದ್ಬಿಟ್ಟು ನಾನು ನನ್ ಮಗ ಇಬ್ರೆ ಮಾಡಕ್ಕಾಗಲ್ಲ, ಬೇರೆನ್ನೆಲ್ಲ ಕರ್ಕೊಂಡು ಆಮೇಲೆ ಅಡಿಕೆ ಗಿಡಕ್ಕೆಲ್ಲ ಸುತ್ತು ಗುಣೆ ಎಲ್ಲ ಮಾಡ್ಕೊಂಡು ಅದನ್ನ ಅಡಿಕೆ ಗಿಡನು ಬೆಳೆಸ್ಕೊಂಡು ತರಕಾರಿ ಬೆಳೆಸ್ಕೊಂತ ಇದ್ವಿ. ಆಮೇಲೆ ಅದನ್ನ ಜಾಸ್ತಿ ಬೆಳೆದ್ರೆ ಇಸಲ ನಾನು ಮಾರ್ಕೆಟಿಗೆ ಹಾಕ್ತೇನಮ್ಮ ಅಂತಂದ, ಆಯ್ತಪ್ಪ ಹಾಕು ಒಳ್ಳೇದು ಅಂತ ಅಂದೆ ಮಗನಿಗೆ. ಎಷ್ಟು ಬಂತು ಖರ್ಚ ಇಷ್ಟು? ಈಗ ಬೆಂಡೆಕಾಯಿ ಅಂತ ಹೇಳಿದ್ರಿ, ಈಗ ಅಡಿಕೆ ಅಂತ ಹೇಳಿದ್ರಿ, ಇದು ಒಟ್ಟ ಎಷ್ಟು ಖರ್ಚ ಬಂತು ನಿಮ್ಗೆ? ಬಂದಿದೆ ಸರ್, 50,000 ರೂಪಾಯಿ ಬಂತು ಸರ್. ಸರ್ಕಾರದಿಂದ ಏನಾದ್ರು ಮತ್ತೆ ನೀವು ಸೌಲಭ್ಯ ಕೇಳಿದ್ರೇನು? ಸರ್ಕಾರದಿಂದ ಇದು ಕೇಳಿದ್ವಿ ಸರ್ ಸೌಲಭ್ಯನ, ಅವ್ರು ನಮಗೆ ಕೊಟ್ರು ಸರ್, 60,000 ರೂಪಾಯಿ ಕೊಟ್ರು. ಅದೇ ಹನಿ ನೀರಾವರಿ ಯೋಜನೆ. ಒಂದು ಕಾಲ್ ಬೇರೆ ಹಿಂಗಾಗಿದೆಯಲ್ಲ ಸರ್, ನಂದಿ ಬೇರೆ ವಯಸ್ಸಾಗಿದೆಯಲ್ಲ, ಹಂಗಾಗಿ ನೀರ್ನ ಸೊ ಆನು ಆಫ್ ಮಾಡಂಗೆ ಮಾಡಿಸ್ಕೊಟ್ಟಿದ್ದಾರೆ ಸರ್. 60,000 ರೂಪಾಯಿ ಬಡ್ಡಿ ಇಲ್ಲದ ಹಣ ಕೊಟ್ಟಿದ್ದಾರೆ. ಅದನ್ನ ಅಸಲು ಮಾಸ ಕಟ್ಟಬೇಕು. ಎಷ್ಟೆಷ್ಟು ಆಗತ್ತೋ ಅಷ್ಟೆಷ್ಟು ಕಟ್ರಿ, 5,000 ಕಟ್ರಿ ನೀವು, ಇಷ್ಟೇ ಕಟ್ಟಬೇಕು ಅಂತೇನಿಲ್ಲ ಸುಶೀಲಮ್ಮರೆ ಅಂತಂದ್ರು. ಅದನ್ನ ಒಂದು ಮಾಡಿಸ್ಕೊಂಡಿದ್ದೀವಿ ಸರ್. ಅದನ್ನ ಮಾಡಿಸ್ಕೊಂಡಿದ್ದೀವಿ, ಅದರಿಂದ ಉಪಯೋಗ ಆಗಿದೆ ನಿಮಗೆ? ತುಂಬಾ ಉಪಯೋಗ ಆಗಿದೆ ಸರ್. ನೀರ್ ಇಲ್ದಿರೋ ಗಿಡ ಎಲ್ಲ ಒಣಗ್ತವೆ ಅಲ್ವಾ, ಹಂಗಾಗಿ ಅದನ್ನ ಮಾಡ್ಕೊಟ್ಟಿರೋದಕ್ಕೆ ತುಂಬಾ ಒಳ್ಳೇದಾಗಿದೆ ಸರ್, ಸರ್ಕಾರದಿಂದಲೇ ಮಾಡ್ಕೊಟ್ರು. ಆಮೇಲೆ ಸಬ್ಸಿಡಿ ಹಣನು ಕೊಟ್ರು, ಅದನ್ನೆಲ್ಲ ತಗೊಂಡು ಗೊಬ್ಬರ ಎಲ್ಲ ಹಾಕಿ ಕೆಮ್ಮಣ್ಣೆಲ್ಲ ಹಾಕಿ ಮತ್ತೆ ನನ್ ಮಗ ಇಂಪ್ರೂವ್ ಮಾಡಿದಾನೆ ಇವತ್ತು ಗಿಡಗಳಿಗೆ. ಅದಾಯ್ತು. ಈಗ ಇದ್ರ ಜೊತೆಗೆ ಈಗ ನಿಮ್ಮ ಒಂದು ಊರಲ್ಲಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದೆ, ಇದು ಯಾವ ರೀತಿಯಿಂದ ಕೆಲಸ ಮಾಡ್ತಾ ಇದೆ? ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ರಾಷ್ಟ್ರೀಯ ಖಾತ್ರಿ ಉದ್ಯೋಗ. ಇದರಲ್ಲಿ ನಾನು ಬರ್ತೀನಿ ನಿಮ್ ಜೊತೆ ಸೇರ್ಕೊಂಡು ಸೇರ್ಸ್ಕೊಂಡು. ಅಯ್ಯೋ ಟೀಚರ್ ನೀವು ವಯಸ್ಸಾಗಿದೆ ಬೇಡ, ನೀವ್ ಇಷ್ಟು ಮಾಡಿದ್ರಲ್ಲ ಅಷ್ಟೇ ಸಾಕು, ಮಕ್ಳಿಗೆಲ್ಲ ನಮ್ಗೆಲ್ಲ ಸೈನ್ ಮಾಡಕ್ ಬರ್ತಿರ್ಲಿಲ್ಲ, ಸೈನ್ ಎಲ್ಲ ಕಲ್ಸ್ಕೊಟ್ಟಿದೀರಾ, ಫುಡ್ ತಗೊಳಕ್ ಬರ್ತಿದ್ರು ಎಬ್ಬೆಟ್ ಹಾಕರು, ಅವ್ರಿಗೆಲ್ಲ ಚಾಕ್ಪೀಸ್ ಅಲ್ಲಿ ಬರ್ದ್ಬಿಟ್ಟು ಶ್ರೀಶಕ್ತಿಯಲ್ಲಿಗೂ ಸೈನ್ ಹಾಕಕ್ ಬರ್ತಿಲ್ಲ, ಅವ್ರಿಗೆಲ್ಲರಿಗೂ ಸೈನ್ ಮಾಡೋದೆಲ್ಲ ಕೆಲವರೆಲ್ಲ ಮಾಡ್ತಿದ್ರು, ಕೆಲವರು ಮಾಡಲಿದವ್ರಿಗೆಲ್ಲ ಸೈನ್ ಹಾಕೋದೆಲ್ಲ ಕಲ್ಸ್ಕೊಟ್ಟಿದ್ದೀನಿ ಸರ್. ಆಮೇಲಿಂದ ಒಂದ್ ಕಾಗದ ಪತ್ರನೇ ಆಗಿರ್ಲಿ, ಯಾರ್ದಾರ ಫೋನ್ ಮಾಡೋದೇ ಆಗಿರ್ಲಿ, ಆಮೇಲೆ ಓದ್ಸೋದೇ ಆಗಿರ್ಲಿ, ಎಲ್ಲ ಬಂದು ನನ್ನ ಹತ್ರ ಹೆಲ್ಪ್ ತಗೊಂತಾರೆ ಸರ್. ನಾನೆಲ್ಲ ಒಂದ್ ಅರ್ಜಿ ಬರ್ಕೊಡೋದೇ ಆಗ್ಲಿ, ಒಂದ್ ಮಂಡಲ್ ಪಂಚಾಯತಿಗೆ ಹೋಗ್ಬೇಕು ಒಂದ್ ಅರ್ಜಿ ಬರ್ಕೊಡ್ರಿ, ಎಲ್ಲ ಬರ್ಕೊಡ್ತೀನಿ ಸರ್. ಊರಲ್ಲಿ ಯಾವ ಒಂದು ದೇವಸ್ಥಾನ ನಿಮ್ಮಲ್ಲಿ? ನಮ್ಮಲ್ಲಿ ಊರಲ್ಲಿ ಬಹಳ ಚೆನ್ನಾಗಿದೆ ಸರ್, ಚೆನ್ನಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಸರ್, ಶ್ರೀ ಬಸವೇಶ್ವರ ದೇವಸ್ಥಾನ. ಇದು ವರ್ಷ ವರ್ಷ ಜಾತ್ರೆ ಆಗುತ್ತಾ? ಈಗ ಬನ್ನಿ ಸರ್, ಜಾತ್ರೆ ಆಗತ್ತೆ. ನಾನು ಎಷ್ಟು ಯಾವ ದಿವಸ ಇದೆ ಜಾತ್ರೆ? 5-6 ತಾರೀಕು ಮುಂದಿನ ತಿಂಗಳು. ಮುಂದಿನ ತಿಂಗಳು ಇಟ್ಕೊಂಡಿದ್ದಾರೆ ಸರ್, ಮೇ ತಿಂಗಳಲ್ಲಿ 5-6 ಇಟ್ಕೊಂಡಿದ್ದಾರೆ ಸರ್ ಊರಿನ ಜಾತ್ರೆ. ಎಲ್ಲರೂ ಎಲ್ಲಾ ಧರ್ಮದವರು ಜಾತಿ ಗೀತಿ ಅನ್ನದೆ ಎಲ್ಲರೂ ಸೇರ್ಬಿಟ್ಟು ಒಳ್ಳೆ ಒಂದು ಸಂಭ್ರಮಾಚರಣೆ ಮಾಡ್ತೀರಾ. ಈಗ ನಿಮ್ಮ ಊರಿಂದ ಯುವಕರಾಗ್ಲಿ ಯುವತಿಯರಾಗ್ಲಿ ಪಟ್ಟಣಕ್ಕೆ ಹೋಗೋ ಒಂದು ಸಂಖ್ಯೆ ಹೇಗಿದೆ? ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸರ್, ಪಟ್ಟಣಕ್ಕೆ ಹೋಗ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಹೆಣ್ಮಕ್ಳು ಏನಾದ್ರು ಮಂಡಲದಿಂದ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು, ನಮ್ಮ ಮನೆ ಮುಂದೆನೆ ಇಟ್ಟಿದ್ರು ರಂಗೋಲಿ ಹಾಕೋದು, ಬಹಳ ಚುರುಕಾಗಿದ್ದಾರೆ ಹೆಣ್ಮಕ್ಳು. ಇಲ್ಲ ಅದಾಯ್ತು. ಈಗ ಅಂದ್ರೆ ಪಟ್ಟಣಕ್ಕೆ ಅಂತಂದ್ರೆ ಜೀವನೋಪಾಯಕ್ಕೆ, ಜೀವನೋಪಾಯಕ್ಕೆ ಅಂತಂದ್ರೆ ಈಗ ಜಮೀನ್ ಇಲ್ಲ ಅಂತ ತಿಳ್ಕೊಳ್ಳಿ, ಅಥವಾ ಬೇರೆ ಯಾವುದೇ ಅವರಿಗೆ ಒಂದು ಆಧಾರ ಇಲ್ತಕ್ಕಂಥವ್ರು. ಪಟ್ಟಣ ಅಂದ್ರೆ ನಮ್ಗೆ ಈಗ ಹತ್ರ ಆಗೋದು ಬೆಂಗಳೂರು,